ಕೃಷಿ ರಂಗ ನಮ್ಮೆಲ್ಲ ರೈತ ಬಾಂಧವರಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪಶುರಂಗ ಕೇಳುವಿರಿ. ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ಕೆಲವು ವಾಣಿಜ್ಯ ಜಾಹೀರಾತುಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೃಗಾಲಯಗಳಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಪಶುವೈದ್ಯರ ಪಾತ್ರವನ್ನು ಕುರಿತು KR ನಗರ ತಾಲೂಕಿನ ಪಶುವೈದ್ಯಾಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಬಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಪಶುರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೃಗಾಲಯಗಳಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮತ್ತು ನಿರ್ವಹಣೆ, ಇದರಲ್ಲಿ ಪಶುವೈದ್ಯರ ಪಾತ್ರ, ಈ ಕುರಿತು KR ನಗರ ತಾಲೂಕಿನ ಸಹಾಯಕ ನಿರ್ದೇಶಕರು ಹಾಗೂ ಪಶುವೈದ್ಯಾಧಿಕಾರಿಯಾಗಿರುವ ಡಾಕ್ಟರ್ ಮಂಜುನಾಥ್ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಇವರೊಂದಿಗೆ ಮಾತನಾಡ್ತಾ ಇದ್ರ ಬಗ್ಗೆ ಸವಿಸ್ತಾರವಾಗಿ ಈ ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರಿಗೆ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸಮಸ್ತ ರೈತ ಬಾಂಧವರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳೊಂದಿಗೆ ನನ್ನ ಮಾತನ್ನು ಅಥವಾ ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಈಗ ಸಾಮಾನ್ಯವಾಗಿ ಕಾಡಿನ ಆವಾಸ ಸ್ಥಾನದಲ್ಲಿ ಮೃಗಗಳು ಸಾಕಷ್ಟು ಸ್ವಾತಂತ್ರ್ಯವಾಗಿ ವಿಶಾಲವಾಗಿ ತಿರುಗಾಡ್ಕೊಂಡಿರ್ತವೆ. ಒಂದು, ನಾವು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೃಗಾಲಯಗಳಲ್ಲಿ ಅವುಗಳನ್ನ ಜನಗಳಿಗೆ ಸಂತೋಷ ಪಡಿಸೋದಕ್ಕೆ ಅಥವಾ ಜನಗಳಿಗೆ ತೋರಿಸೋದಕ್ಕೆ ಅವುಗಳ ಬದುಕು ಮತ್ತು ಅವುಗಳ ವಿಚಾರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನೀಡೋದಕ್ಕೆ ಇದೊಂದು ಕಾನ್ಸೆಪ್ಟ್, ಮೃಗಾಲಯದ ಒಂದು ಕಾನ್ಸೆಪ್ಟು ಜಾರಿಗೆ ಬಂತು ಮಹಾರಾಜರ ಕಾಲದಲ್ಲೇನೆ. ಹೀಗಿದ್ದಾಗ ಈ ಮೃಗಾಲಯಗಳಲ್ಲಿ ಯಾವ ಥರ ಸಂರಕ್ಷಣೆ ಕಾರ್ಯ ಇರುತ್ತೆ ಅಂತ? ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ವನ್ಯಜೀವಿಗಳ ಜಗತ್ತು ಅದೊಂದು ವಿಸ್ಮಯ ಸರ್. ರೈತ ಬಾಂಧವರಿಗೆ ಸಾಕು ಪ್ರಾಣಿಗಳನ್ನ ಅಥವಾ ಕುರಿ, ಮೇಕೆ, ಹಸು, ಎಮ್ಮೆ, ಎತ್ತುಗಳನ್ನ ಸಾಕಿ ಅಭ್ಯಾಸ ಇದೆ. ಇದೊಂದು ವಿಶಿಷ್ಟವಾದಂತಹ ಒಂದು ಮಗ್ಗಲನ್ನು, ಒಂದು ಆಯಾಮವನ್ನು ರೈತ ಬಾಂಧವರಿಗೆ ಪರಿಚಯ ಮಾಡಿಕೊಡೋ ಅಂದರೆ ನನಗೊಂದು ಸ್ವಲ್ಪ ಹೆಮ್ಮೆ ಅನಿಸುತ್ತೆ. ಮತ್ತು ಆ ವಿಚಾರ ಅವ್ರಿಗೂ ತಿಳಿದಿರಬೇಕು. ಕೇವಲ ಅವ್ರಿಗೆ ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಹೇಳ್ತಾರೆ, ಸಾಕು ಪ್ರಾಣಿಗಳು ಅಥವಾ ತಮಗೆ ಒಡನಾಡಿಯಾಗಿರೋಂತಹ ಪ್ರಾಣಿಗಳ ಜೊತೆಗೆ ಬೇರೆದ್ರ ಬಗ್ಗೆ ಒಂದು ಅರಿವಿದ್ರೆ ಒಂದು ಸೂಕ್ತ ಅನ್ನೋ ಒಂದು ಮಾನವಭಾವದಿಂದ ಈ ಪಶುರಂಗದಲ್ಲಿ ಸ್ವಲ್ಪ ವಿಭಿನ್ನವಾದ ತುಸು ಆಸಕ್ತಿಯನ್ನು ಮೂಡಿಸುವಂತಹ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಅಂದ್ಕೊಂಡ್ವಿ. ಇದಕ್ಕೆ ಒಂದು ಅವಕಾಶ ಕೊಟ್ಟದಕ್ಕೆ ನನಗೆ ಧನ್ಯವಾದಗಳನ್ನ ಅಂತ ಹೇಳ್ತೇನೆ. ಈಗೇನಾಗಿದೆ ಸರ್, ವನ್ಯಜೀವಿಗಳ ಸಂರಕ್ಷಣೆ, ನಿರ್ವಹಣೆ, ಸ್ವಭಾವ, ಆವಾಸ ಸ್ಥಾನ ಇವೆಲ್ಲ ಏನಾಗಿದೆ ಅಂತಂದರೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತುಂಬ ಒಂದು ಸವಾಲಾಗಿಬಿಟ್ಟಿದೆ. ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಘರ್ಷ ಮತ್ತು ಭೀಕರ ಬರಗಾಲ, ಅಸಮರ್ಪಕ ಮಳೆಗಾಲ, ವಾತಾವರಣದ ಏರ್ಪೇರು, ಹೀಗಾಗಿ ಏನಾಗಿದೆ ಅಂದರೆ ಮನುಷ್ಯನ ಮತ್ತು ಪ್ರಾಣಿಗಳ ನಡುವೆ ಸಂಘರ್ಷ ಏರ್ಪಡಿಸಿದೆ. ಹೀಗಾಗಿ ಅನೇಕ ವನ್ಯಜೀವಿಗಳು ಇವತ್ತು ಅಳಿವಿನಂಚಿಗೆ ಬಂದ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಸಂವರ್ಧನೆಯಲ್ಲಿ ಮೃಗಾಲಯಗಳು ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಈಗ ಮೃಗಾಲಯಗಳು ಕೇವಲ ಮನರಂಜನಾ ತಾಣಗಳಾಗಿ ಉಳಿದಿಲ್ಲ ಸರ್, ಅದು ತನ್ನ ಧ್ಯೇಯ ಮತ್ತು ಗುರಿಗಳನ್ನು ಅನೇಕ ಮಜಲುಗಳಲ್ಲಿ ಅನೇಕ ಆಯಾಮಗಳಲ್ಲಿ ವಿಸ್ತರಣೆ ಮಾಡಿಕೊಂಡಿದೆ. ಉದಾಹರಣೆಗೆ ವನ್ಯಜೀವಿಗಳ ಅಧ್ಯಯನಕ್ಕೆ ಮೃಗಾಲಯಗಳು ಅದೊಂದು ಶಿಕ್ಷಣ ಸಂಸ್ಥೆಯಾಗಿದೆ ಮತ್ತು ಸಂಶೋಧನಾ ಕೇಂದ್ರಗಳಾಗಿದ್ದಾವೆ. ಮತ್ತು ಅವುಗಳ ಮುಖ್ಯ ಉದ್ದೇಶ ಅಂತಂದರೆ ವನ್ಯಜೀವಿಗಳನ್ನು, ಅದರಲ್ಲೂ ಅಳಿವಿನಂಚಿನಲ್ಲಿರುವಂಥದ್ದನ್ನ ಮತ್ತು ಎಲ್ಲಿ ಬ್ರೀಡಿಂಗ್ ಆಗ್ತಾ ಇರಲ್ವಲ್ಲ ಅಂತಹ ಒಂದು ವಿಶಿಷ್ಟ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋಂಥದ್ದು, ನಿರ್ವಹಣೆ ಮಾಡೋಂಥದ್ದು. ತನ್ಮೂಲಕ ಅನೇಕ ಭಾರತದ ಅನೇಕ ಮೃಗಾಲಯಗಳು ಅನೇಕ ಹೊಣೆಗಳನ್ನು ಹೊತ್ಕೊಂಡಿದೆ. ಈಗ ಮೈಸೂರು ಮೃಗಾಲಯದಲ್ಲೇ ತೆಗೆದುಕೊಳ್ಳೋದಾದರೆ ಬೂದು ತೋಲ ಅಂದರೆ ಗ್ರೇ ವೂಲ್ಫು, ಮಲ್ಬಾರ್ ಜಾಯಿಂಟ್ ಸ್ಕ್ವಿರಿಲ್ ಅಂದರೆ ದೈತ್ಯಾಕಾರದ ಅಳಿಲು, ಆಮೇಲೆ ಕಾಡು ಕೋಳಿ ಮತ್ತು ಹುಲಿ, ಹೀಗೆ ಅನೇಕ ಒಂದು ಕಾಡು ಪ್ರಾಣಿಗಳನ್ನು ಸಂವರ್ಧನೆ ಮಾಡೋವಂಥದ್ದು, ಬ್ರೀಡಿಂಗ್ ಮಾಡೋವಂಥದ್ದು, ತನ್ಮೂಲಕ ಅವುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ಳೋದು. ಈಗ ಉದಾಹರಣೆಗೆ ಮೈಸೂರಿನಲ್ಲಿರುವಂತಹ ಕಾಡೆಮ್ಮೆಗಳು, ಇಂಡಿಯನ್ ಗಾರ್ ಅಂತ ಹೇಳ್ತೀವಲ್ಲ, ಅದು ಅತ್ಯಂತ ಹೆಚ್ಚಾಗಿ ಸಂವರ್ಧನೆ ಆಗ್ತಾ ಇದ್ದಾವೆ. ಭಾರತದ ಬಹುತೇಕ ಮೃಗಾಲಯಕ್ಕೆ ಮೈಸೂರು ಮೃಗಾಲಯದಿಂದನೇ ಈ ಕಾಡೆಮ್ಮೆಗಳನ್ನು ನಾವು ಎಕ್ಸ್ಚೇಂಜ್ ವಿನಿಮಯ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮಲ್ಲಿರುವಂತಹ ಜಿರಾಫೆಗಳು ಅಷ್ಟೇ, ಕಳೆದ ಒಂದು 10-15 ವರ್ಷದಲ್ಲಿ 15 ಜಿರಾಫೆಗಳು ಮರಿ ಹಾಕಿದ್ದಾವೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಜಿರಾಫೆಗಳು ಮರಿ ಹಾಕಿರೋದು ಅಂತಂದರೆ ಮೈಸೂರು ಮೃಗಾಲಯದಲ್ಲೇ. ಹಾಗೆ ಕ್ಯಾಪ್ಟಿವ್ ಎನ್ವಿರಾನ್ಮೆಂಟಲ್ಲಿ ಮೈಸೂರಲ್ಲಿ ಹುಲಿಗಳು ಮರಿ ಆಗ್ತವೆ, ಸಿಂಹಗಳು ಮರಿ ಆಗ್ತವೆ, ಕಾಡೆಮಗಳು ಯಥೇಚ್ಛವಾಗಿ ಮರಿ ಆಗ್ತವೆ, ಜಿಂಕೆಗಳು, ಹೀಗೆ ಸಂವರ್ಧನಾ ಕೇಂದ್ರವಾಗಿ ಪರಿಣಮಿಸಿದೆ. ಹಾಗಾಗಿ ಕೇವಲ ಕಾಡಿನಷ್ಟಲ್ಲೇ ಅಲ್ಲ, ಈ ಒಂದು ಮೃಗಾಲಯದಲ್ಲಿ ಸೀಮಿತ ಒಂದು ವಾತಾವರಣದಲ್ಲೂ ಸಹ ಅನೇಕವು ಮರಿ ಆಗ್ತಾ ಇರೋದು ಇದೊಂದು ಹೆಮ್ಮೆ ವಿಷಯ ಆಗಿದೆ. ಹಾಗೆ ಕೊನೆಯದಾಗಿ ಮಾತ್ರ ನಾನು ಮನರಂಜನೆ ಅಂತ ಹೇಳ್ಬೋದು ಅಷ್ಟೇ, ಯಾಕೆಂತಂದರೆ ಮೃಗಾಲಯ ಈಗ ಕೇವಲ ಮನರಂಜನೆ ಆಗಿ ಉಳಿದಿಲ್ಲ. ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀವಿ, ರೈತ ಬಾಂಧವರು ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಹುಲಿ ಹೇಗಿದೆ, ಸಿಂಹ ಹೇಗಿದೆ, ಜಿರಾಫೆ ಹೇಗಿದೆ, ಕಾಡೆಮ್ಮೆಗಳು ಹೇಗಿದ್ದಾವೆ, ಹಿಪ್ಪೋಪೊಟಾಮಸ್, ನೀರಾನೆಗಳು ಹೇಗಿದ್ದಾವೆ, ನವಿಲುಗಳು ಹೇಗಿದ್ದಾವೆ, ಪಕ್ಷಿಗಳು ಎಲ್ಲವನ್ನೂ ಒಂದು ಒಂದೇ ಕೇಂದ್ರದಲ್ಲಿ ಸುಮಾರು ಒಂದು 80 ಎಕರೆದಲ್ಲಿ ಇರುವಂತಹ ಪ್ರದೇಶದಲ್ಲಿ ಎಲ್ಲವನ್ನು ಇವತ್ತು ರೈತ ಬಾಂಧವ ನೋಡ್ಬೋದಾಗಿದೆ. ಮತ್ತು ಪ್ರತಿಯೊಂದು ಪ್ರಾಣಿಗಳನ್ನು ಸಾಕೋ ರೀತಿಯೇ ಬೇರೆ ಇರುತ್ತೆ, ಅವುಗಳ ಆಹಾರ ಪದ್ಧತಿನೇ ಬೇರೆ ಇರುತ್ತೆ, ಅವುಗಳನ್ನ ನಿರ್ವಹಣೆ ಮಾಡುವಂಥ ರೀತಿಯೇ ಬೇರೆ ಆಗುತ್ತೆ. ಹಾಗಾಗಿ ಮೃಗಾಲಯ ಒಂದು ಶಿಕ್ಷಣ ಕೇಂದ್ರ, ಮೃಗಾಲಯ ಒಂದು ಸಂಶೋಧನಾ ಕೇಂದ್ರ ಅಂತಂದರೆ ಅದರಲ್ಲಿ ತಪ್ಪಾಗಲ್ಲ ಸರ್. ಈಗ ಸಂಶೋಧನಾ ಕೇಂದ್ರ ಅಂದ್ರಿ ಮತ್ತು ಶಿಕ್ಷಣ ಕೇಂದ್ರ ಅಂತಂದು ಕೂಡ ಹೇಳಿದ್ರಿ. ಈಗ ವನ್ಯಜೀವಿಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಕಾಡಿಗೆ ಹೋಗ್ತಾ ಇದ್ವಿ, ಕಾಡಲ್ಲಿ ಸಿಕ್ಕರೆ ಸಿಕ್ತು, ಇಲ್ಲದೇ ಇದ್ರಿಲ್ಲ, ಅದು ನಮ್ಮ ಲಕ್ ಅಂತಾನು ಕೂಡ ಕರಿತಾ ಇದ್ರು. ಹೋದಾಗ ಸಿಕ್ಕರೆ ಚಾನ್ಸ್ ಅಷ್ಟೇ, ಒಂದು ಚಾನ್ಸ್ ಅಂತ ಹೇಳ್ತಾ ಇದ್ರು. ಈಗ ಮೃಗಾಲಯಗಳಲ್ಲಿ ನಾವು ಸಮಗ್ರವಾಗಿ ಎಲ್ಲ ಪ್ರಾಣಿಗಳನ್ನು ಒಟ್ಟಿಗೆ ನೋಡುವಂತ ಒಂದು ಅವಕಾಶಗಳು ಕೂಡ ಇದೆ. ಶಿಕ್ಷಣ ಅಂದ್ರೆ ಹೇಗೆ ಅದು ಶಿಕ್ಷಣ ಆಗತ್ತೆ ಸರ್? ನೋಡಿ, 153 ಪ್ರಭೇದಗಳಿವೆ. ಮೈಸೂರು ಮೃಗಾಲಯ ಒಂದನ್ನು ನಾನು ಮಾದರಿಯಾಗಿ ತೆಗೆದುಕೊಳ್ತೇನೆ. ಈ 153 ಪ್ರಭೇದಗಳಲ್ಲಿ ಪಕ್ಷಿಗಳು, ವಾನರ ಸಂಕುಲಗಳು ಅಂದರೆ ಚಿಂಪಾಂಜಿ, ಗೊರಿಲ್ಲಾ ಮತ್ತು ಹುಲಗ್ ಗಿಬ್ಬನ್, ಹೀಗೆ ಅವು, ಆಮೇಲೆ ಸಸ್ತನಿಗಳಲ್ಲಿ ಮಾಂಸಾಹಾರಿ ಸಸ್ತನಿಗಳು ಮತ್ತು ಸಸ್ಯಾಹಾರಿ ಸಸ್ತನಿಗಳು, ಮತ್ತು ಸರೀಸೃಪಗಳು, ಹಾವು, ಮೊಸಳೆ, ಆಮೆಗಳು, ಮತ್ತು ಪಕ್ಷಿಗಳಲ್ಲಿ ಸಸ್ಯಾಹಾರಿ ಪಕ್ಷಿಗಳು, ಮಾಂಸಾಹಾರಿ ಪಕ್ಷಿಗಳು, ಹೀಗೆ ಜನಗಳಿಗೆ ಅವರು ಒಂದೇ ಸೂರಿನಲ್ಲಿ ಎಲ್ಲವನ್ನು ನೋಡ್ಬೋದಲ್ಲ ಸರ್. ಈಗ ಉದಾಹರಣೆಗೆ ಪಕ್ಷಿಗಳು ಬರ್ತವೆ, ಅದರಲ್ಲಿ ದೇಶೀಯ ಪಕ್ಷಿಗಳು, ವಿದೇಶೀಯ ಪಕ್ಷಿಗಳು ಬರ್ತವೆ. ಮೆಕಾವುಗಳು ಬರ್ತವೆ, ಮೆಕಾವುಗಳು ಇರ್ಬೋದು ಅಥವಾ ಗೂಬೆ ಇರ್ಬೋದು ಅಥವಾ ಪೆಸೆಂಟ್ಸ್ ಇರ್ಬೋದು, ನವಿಲುಗಳಿರ್ಬೋದು, ಒಂದೇ ಸೂರಲ್ಲಿ ಅವುಗಳ ಒಂದು ಫಿಸಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ, ಅವುಗಳ ಒಂದು ಬಿಹೇವಿಯರ್ ಹೇಗಿರುತ್ತೆ, ಅವುಗಳಿಗೆ ಏನು ಆಹಾರ ಕೊಡ್ತಾರೆ, ಇವುಗಳನ್ನೆಲ್ಲವನ್ನು ಖುದ್ದಾಗಿ ಅವರೇ ವೀಕ್ಷಣೆ ಮಾಡ್ಬೋದು. ಉದಾಹರಣೆಗೆ ಹುಲಿಗಳು, ಹುಲಿಗಳನ್ನು ಈ ಒಂದು ಕ್ಯಾಪ್ಟಿವಿಟಿನಲ್ಲಿ ಇರುವಾಗ ಅವುಗಳನ್ನ ಹೇಗೆ ನಿರ್ವಹಿಸಿದ್ದಾರೆ, ಅವುಗಳಿಗೆ ಬೇಕಾದಂತಹ ಸ್ವಿಮ್ಮಿಂಗ್ ಪೂಲ್ ನೀರಾಗಿರ್ಬೋದು, ಎತ್ತರದ ದಿಬ್ಬಗಳಾಗಿರ್ಬೋದು, ದೊಡ್ಡ ದೊಡ್ಡ ಬಂಡೆಗಳಾಗಿರ್ಬೋದು, ಒಂದು ಮಿನಿಯೇಚರ್ ಆಫ್ ಪ್ರಕೃತಿ ಅಂತ ಹೇಳ್ಬೋದು. ಪ್ರಕೃತಿಯ ಒಂದು ಸಣ್ಣದಾದಂತಹ ರೂಪದಲ್ಲಿ ಅವುಗಳಿಗೆ ಸೀಮಿತ ಒಂದು ಪರಿಧಿಯಲ್ಲಿ ಎಲ್ಲ ಒಂದು ವಿಚಾರಗಳನ್ನು ಅಲ್ಲಿ ಇಟ್ಟು ಪ್ರಾಣಿಗಳನ್ನು ಕಾಪಾಡ್ತಾರೆ. ಅಂದರೆ ಎಷ್ಟು ಸಹಜ ರೀತಿಯಲ್ಲಿ ನೋಡ್ಬೋದು ಅದನ್ನೆಲ್ಲವನ್ನು ನೋಡ್ಬೋದು. ಹಾಗಾಗಿ ಅವುಗಳ ಬಿಹೇವಿಯರ್ ನೋಡ್ಬೋದು. ಹೆಚ್ಚಾಗಿ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಆನೆ ಹೇಗಿದೆ, ಕರಡಿ ಹೇಗಿದೆ, ಮೊಸಳೆ ಹೇಗಿದೆ, ಹಾವುಗಳು ಹೇಗಿದ್ದಾವೆ, ಅವನ್ನೆಲ್ಲ ಎಲ್ಲಿ ತೋರಿಸ್ತೀರಿ ಸರ್? ಬರೀ ಪುಸ್ತಕದಲ್ಲಿ ತೋರಿಸಿದ್ರೆ ಅದೊಂದು ಶಿಕ್ಷಣ ಆಗೋದಿಲ್ಲ. ನೀವು ಅದೇ ಒಂದು ಮೃಗಾಲಯಗಳಲ್ಲಿ ತೋರಿಸಿದಾಗ ಅವೆಲ್ಲವೂ ಸಮಗ್ರ ರೂಪದಲ್ಲಿ ಮಕ್ಕಳಿಗೆ ಒಂದು ಐಡಿಯಾ ಬರುತ್ತೆ. ಆ ಮೂಲಕ ಅವರು ತಮ್ಮ ಜ್ಞಾನವನ್ನು ವಿಸ್ತರಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಅದೊಂದು ಶಿಕ್ಷಣ ಕೇಂದ್ರ, ಎಸ್ಪೆಷಲಿ ಮಕ್ಕಳಿಗೆ, ವನ್ಯಜೀವಿ ಅಧ್ಯಯನ ಪ್ರಿಯರಿಗೆ. ಮತ್ತು ಪ್ರಕೃತಿಯನ್ನು ಯಾರು ಆಸ್ವಾದಿಸ್ತಾರೋ, ಪ್ರಾಣಿಗಳನ್ನು ಯಾರು ಪ್ರೀತಿಸ್ತಾರೋ, ಅದು ಒಂದು ನಿಸರ್ಗದ ಮಡಿಲಿನಲ್ಲಿ ಒಂದು ಸೀಮಿತ ಒಂದು ಪರಿಧಿಯಲ್ಲಿ ನೋಡೋದಕ್ಕೆ ಅತ್ಯಂತ ಉನ್ನತ ಅವಕಾಶ ಮೃಗಾಲಯದಲ್ಲಿ ಸಿಗುತ್ತೆ. ಈ ಪ್ರಾಣಿಗಳು ಸಹಜ ಆವಾಸ ಸ್ಥಾನಗಳಲ್ಲಿ ಬದುಕುವಂಥವು. ಬಹುಶಃ ಅವುಗಳ ಊಟವನ್ನು ಅವೇ ಸಂಪಾದಿಸ್ಕೊಂಡು ಹಾಗೇನೆ ಕಾಡೊಳಗೆ ಬೇಟೆ ಅಥವಾ ಹುಲ್ಲನ್ನು ತಿನ್ಕೊಂಡು ಬದುಕ್ತಾ ಇರ್ತಂಥವು. ಈ ಕ್ಯಾಪ್ಟಿವ್ ಇದಕ್ಕೆ ಬಂದ ತಕ್ಷಣವೇ ಅದಕ್ಕೆ ಆಹಾರ ಕ್ರಮದ ಬದಲಾವಣೆ ಕೂಡ ಆಗುತ್ತೆ. ಇದ್ದಕ್ಕಿದ್ದಂಗೆ ಅಲ್ಸಿಗುವಂಥ ಜಿಂಕೆ ಆಗಲಿ ಅಥವಾ ಹುಲಿಗೆ ಸಂಬಂಧಪಟ್ಟ ಹೇಳೋದಾದರೆ, ಜಿಂಕೆ ಆಗಲಿ, ಕಡವೆ ಆಗಲಿ, ಕಾಡೆಮೆ ಆಗಲಿ, ಇಲ್ಲಿ ಆ ಥರ ಸಿಗೋದಿಲ್ಲ. ಇಲ್ಲಿ ಸಿಗುವಂಥ ಆಹಾರವನ್ನು ಮನುಷ್ಯ ಯಾವ ಥರ ಯೋಚನೆ ಮಾಡ್ತಾನೋ ಆ ಥರದ ಕ್ರಮದಲ್ಲಿ ಆಹಾರ ಪದ್ಧತಿಯನ್ನು ಕೂಡ ನಿರ್ವಹಿಸುತ್ತೆ. ಅದಕ್ಕೆ ಹೊಂದ್ಕೊಳ್ಬೇಕಾಗತ್ತೆ. ಈ ಥರ ಹೊಂದ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಏನು ಪಾತ್ರ ಇರುತ್ತಲ್ಲಿ ಸರ್? ಒಂದು ಮುಖ್ಯವಾಗಿ ಮೃಗಾಲಯದಲ್ಲಿರುವಂತಹ ಏನು ಪ್ರಾಣಿಗಳಿದಾವಲ್ಲ, ಅದನ್ನು ಬಹುತೇಕ ಜನರ ಕಲ್ಪನೆ ಏನು ಅಂತಂದರೆ ಕಾಡಿಂದ ಇಟ್ಕೊಂಬಂದ್ಬಿಡ್ತಾರೆ, ಇಟ್ಕೊಂಬಿಟ್ಟಿರ್ತಾನೆ. ಹಾಗಲ್ಲ ಸರ್, ಈಗ ಮೃಗಾಲಯಗಳು ನೂರಾರು ವರ್ಷಗಳಿಂದ ಬೆಳೆದು ಬಂದಿದ್ದಾವೆ. ಮೃಗಾಲಯದಲ್ಲಿರುವಂತಹ ಪ್ರಾಣಿಗಳೆಲ್ಲವೂ ಮೃಗಾಲಯದಲ್ಲೇ ಹುಟ್ಟಿರೋವಂಥದ್ದು, ಮತ್ತು ಮೃಗಾಲಯ ಮೃಗಾಲಯಗಳ ನಡುವೆ ಎಕ್ಸ್ಚೇಂಜ್ ಆಗ್ತವೆ. ಹಾಗಾಗಿ ಮೈಸೂರಿನಲ್ಲಿರುವಂತಹ ಹುಲಿ ಅಸ್ಸಾಂಗೆ ಹೋಗುತ್ತೆ, ಅಸ್ಸಾಮಲ್ಲಿರುವಂತಹ ಹುಲಿ ನಮಗೆ ಬರ್ಬೋದು. ಹೀಗಾಗಿ ಬ್ರೀಡಿಂಗ್ ಪಾಲಿಸಿಗಳಲ್ಲೂ ಅದು ಒಂದು ರೀತಿಯ ಒಳ್ಳೆಯತನವನ್ನು ತಗೊಂಬರ್ಬೋದು. ಉದಾಹರಣೆಗೆ ನಾನು ಸುಮಾರು ಒಂದು ದೇಶಾದ್ಯಂತ ಬೇರೆ ಬೇರೆ ಝೂಗಳಿಗೆ ಹೋಗಿದ್ದೀನಿ. ಬೇರೆ ಬೇರೆ ಝೂಗಳಿಂದ ನಾವು ಪ್ರಾಣಿಗಳನ್ನ ವಿನಿಮಯ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಸಹಜವಾಗಿ ಪ್ರಕೃತಿಯ ಮಡಲಿನಿಂದ ಬಂದಂಥವು ಕ್ಯಾಪ್ಟಿವ್ ಎನ್ವಿರಾನ್ಮೆಂಟ್ಗಳಿಗೆ ಹೊಂದ್ಕೊಳ್ಳೋದು ಕಷ್ಟ ಆಗಿರುತ್ತೆ. ಆದರೆ ಕಾಲಕ್ರಮೇಣ ಅವುಗಳನ್ನು ಯಾರೋ ಮನುಷ್ಯರು ಇರಲ್ಲದೇ ಇರುವಂತಹ ಜಾಗದಲ್ಲಿ ಇಟ್ಟು ಅದಕ್ಕೆ ಅಂತಲೇ ಕೂರ್ಗಳ್ಳಿನಲ್ಲಿ, ಮೈಸೂರಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಕೂರ್ಗಳ್ಳಿನಲ್ಲಿ ಪುನರ್ವಸತಿ ಕೇಂದ್ರ ಅಂತಿದೆ. ಪ್ರಕೃತಿನಲ್ಲಿ ಸಹಜವಾಗಿ ವಯಸ್ಸಾದಂಥವು ಅಥವಾ ಮಾನವ ಮತ್ತು ಪ್ರಾಣಿಗಳ ನಡುವೆ ಅಂತಹ ಒಂದು ಕಾನ್ಫ್ಲಿಕ್ಟಲ್ಲಿ ಗಾಯಗೊಂಡಂತಹ ಪ್ರಾಣಿಗಳನ್ನು ಮಾತ್ರ ಅಲ್ಲಿ ತಗೊಳ್ತೇವೆ. ಇಲ್ಲದೇ ಇದ್ದರೆ ನಮಗೆ ಮೃಗಾಲಯದಲ್ಲಿ ವೀಕ್ಷಣೆಗೆ ಅಂತಂದರೆ ಬೇರೆ ಮೃಗಾಲಯದಲ್ಲಾಗಿರುತ್ತೆ, ಜೊತೆಗೆ ನಮ್ಮಲ್ಲೇ ಹುಟ್ಟಿದಂಥವಾಗಿರುತ್ತೆ. ಹಾಗಾಗಿ ಸಹಜವಾಗಿ ಅವು ಮೃಗಾಲಯದ ವಸ್ತುಸ್ಥಿತಿಗೆ, ಸಹಜವಾಗಿ ಮೃಗಾಲಯದ ವಿಚಾರಗಳಿಗೆ ಅವು ಹೊಂದ್ಕೊಂಡಿರ್ತವೆ ಸರ್. ಆಹಾರ ಕ್ರಮದಲ್ಲೂ ಕೂಡ ಹಾಗೆ ಹೊಂದ್ಕೊಂಡಿರ್ತವೆ. ಈಗ ಯಾವ ಥರ ಆಹಾರ ಕೊಡಬೇಕು ಇಂಥ ಪ್ರಾಣಿಗಳಿಗೆ, ಇಂಥ ಆಹಾರ ಕೊಡಬೇಕು ಅಂತೇಳಿ ಹೇಗೆ ನೀವು ನಿರ್ಧರಿಸ್ತೀರಿ ಸರ್? ಈಗ ಪಕ್ಷಿಗಳಿಗೆ ಸಹಜವಾದ ಆಹಾರ ಅಂತಂದರೆ ಸಸ್ಯಾಹಾರಿ ಪಕ್ಷಿಗಳಿಗೆ ಕಾಳುಗಳು, ಆಮೇಲೆ ಸಹಜವಾಗಿ ಸಿಗುವಂತಹ ನೆಲದಲ್ಲಿ ಈಗ ಗೆದ್ದಲು ಹುಳುಗಳಿರ್ಬೋದು, ಸಣ್ಣ ಸಣ್ಣ ಕೀಟಗಳಿರ್ಬೋದು, ಉತ್ಕೃಷ್ಟ ಹಣ್ಣುಗಳು, ಎಲ್ಲವನ್ನು ಹಣ್ಣುಗಳು ಕಾಳುಗಳು ಮತ್ತು ಬೇಕಾದಂತಹ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಪ್ರತಿನಿತ್ಯ ಏನು ಅಂತಂದರೆ ಪಕ್ಷಿಗಳಿಗಾದರೆ ದಿನಕ್ಕೆ 2 ಬಾರಿ ನಾವು ಆಹಾರವನ್ನು ಕೊಡ್ತೇವೆ. ಮಾಂಸಾಹಾರಿ ಪ್ರಾಣಿಗಳಿಗಾದರೆ ದಿನಕ್ಕೆ ಮಧ್ಯಾಹ್ನ ನಾವು ಅವಕ್ಕೆ ಬೇಕಾದಂಥ ಅಗತ್ಯವಾದ ಮಾಂಸಗಳನ್ನು ಪೂರೈಕೆ ಮಾಡ್ತೇವೆ. ಮತ್ತು ಆನೆಗಳಿಗೆ ಪ್ರತಿ ಇಡೀ ಅವು 16 ಗಂಟೆ ತಿನ್ನೋ ಅಂತಹ ಪ್ರಾಣಿಗಳಾದ್ರಿಂದ ಪ್ರತಿ ದಿನ ಅದಕ್ಕೆ ಬೇಕಾದಂತಹ ಹುಲ್ಲು, ತಿಂಡಿ, ಹಣ್ಣು, ತರಕಾರಿಗಳನ್ನೆಲ್ಲವನ್ನು ಪ್ರತಿನಿತ್ಯ ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೇವೆ. ಹಾಗೆ ಜಿಂಕೆಗಳಿಗೂ ಅಷ್ಟೆ, ಯಾವಾಗಲೂ ಅವಕ್ಕೆ ಸದಾ ಮೇಯುವಂತಹ ಪ್ರಾಣಿಗಳಿಂದ ಸದಾ ಅವಕ್ಕೆ ಸಿಗೋಂಥದ್ದು ಕೊಡ್ತೇವೆ. ಹಾವು ಇಂದ ಇತರೆ ಒಂದು ಸರೀಸೃಪಗಳಿಗೆ ವಾರಕ್ಕೊಮ್ಮೆ ಆಹಾರ ಕೊಡ್ತೇವೆ. ಮೊಸಳೆ ಹಾವುಗಳಿಗೆ ವಾರಕ್ಕೊಮ್ಮೆ ಕೊಡ್ತೇವೆ. ನೀರಾನೆ, ಕರಡಿ ಇಂಥವಕ್ಕೆಲ್ಲ ಪ್ರತಿನಿತ್ಯ 2 ಬಾರಿ ಅವಕ್ಕೆ ಆಹಾರವನ್ನು ಕೊಡ್ತೇವೆ. ಅದಕ್ಕೆ ಅಂತಹ ಡಯಟ್ ಚಾರ್ಟ್ನ ತಜ್ಞರು ಎಲ್ಲ ಈಗಾಗಲೇ ಅದಕ್ಕೊಂದು ಸ್ಟ್ಯಾಂಡರ್ಡೈಸ್ ಆಗಿಬಿಟ್ಟಿರುತ್ತೆ ಸರ್. ಎಲ್ಲವಕ್ಕೂ ಎಷ್ಟು ಕೊಡಬೇಕು, ಮರಿಗಳಿಗೆ ಎಷ್ಟು ಕೊಡಬೇಕು, ವಯಸ್ಸಾದಂತಹ ಪ್ರಾಣಿಗಳಿಗೆ ಎಷ್ಟು ಕೊಡಬೇಕು, ಮತ್ತು ಈಗ ಬ್ರೀಡಿಂಗ್ ಆಗ್ತಾ ಇರೋಂಥದ್ದು ತಾಯಿ ಮರಿ ಹಾಕಿರೋಂತಹ ಪ್ರಾಣಿಗಳಿಗೆ ಎಷ್ಟು ಕೊಡಬೇಕು, ಹೀಗೆ ಆಗ ಮತ್ತೆ ಕಾಯಿಲೆಯಿಂದ ನರಳ್ತಾ ಇದ್ದರೆ ಅದಕ್ಕೆ ಎಂಥ ಆಹಾರ ಕೊಡಬೇಕು, ಇವನ್ನೆಲ್ಲ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡಿರ್ತೀವಿ. ಅದರಂತೆ ಪ್ರತಿನಿತ್ಯ ಪಾಲಿಸ್ಕೊಂಡು ಹೋಗ್ತೀವಿ. ಈಗ ಸಾಮಾನ್ಯವಾಗಿ ಒಂದು ಕಾಡು ಅಂತ ಹೇಳಿದ್ರೆ ಅದಕ್ಕೆ ಸಂರಕ್ಷಣಾ ವಿಧಾನ ಬೇರೆ ಥರ ಇರುತ್ತೆ. ಈಗ ಮೃಗಾಲಯಕ್ಕೆ ಸಂರಕ್ಷಣಾ ವಿಧಾನ ಬೇರೆ ಥರ ಇರುತ್ತೆ. ಅದರದ್ದೇ ಆದಂಥ ವಿಧಾನಗಳು ಬೇರೆ, ಇದರದ್ದೇ ವಿಧಾನಗಳು ಬೇರೆ. ಅಲ್ಲಿ ಕಾಡಿನ ಸಂರಕ್ಷಣಾ ವಿಧಾನಕ್ಕೆ ಕಟ್ಟುನಿಟ್ಟಾದಂಥ ಕಾನೂನುಗಳಿರ್ತವೆ. ಹೀಗೆ ಇರಬೇಕು, ಹೀಗೆ ಮನುಷ್ಯರು ಎಂಟ್ರಿ ಹೀಗೆ ಇರಬೇಕು ಅಂತೆಲ್ಲ. ಮೃಗಾಲಯಕ್ಕೆ ಯಾವ ಮಾದರಿಯ ಸಂರಕ್ಷಣಾ ವಿಧಾನ ಇದೆ ಮತ್ತು ನಿರ್ವಹಣೆ ಹೇಗೆ ಮಾಡ್ತಾರೆ? ಸರ್, ಇದು ಉತ್ತಮವಾದ ಪ್ರಶ್ನೆ. ಮೃಗಾಲಯಗಳಲ್ಲಿ ವನ್ಯಜೀವಿಗಳನ್ನು ಸಂರಕ್ಷಿಸೋದು ಅತ್ಯಂತ ಪರಮ ಗುರಿಯಾಗಿರುತ್ತೆ. ಅಲ್ಲಿರುವಂತಹ ಅಧಿಕಾರಿಗಳಿಗಾಗಬಹುದು, ಸಿಬ್ಬಂದಿ ವರ್ಗದವ್ರಿಗೆ ಅವರ ಗುರುತರ ಜವಾಬ್ದಾರಿ ಯಾವುದು. ಹಾಗಾಗಿ ಕಟ್ಟುನಿಟ್ಟಾದ ಜೈವಿಕ ಸಂರಕ್ಷಣಾ ಕಾರ್ಯಕ್ರಮಗಳಿರ್ತದಲ್ಲ, ಅದು ತುಂಬ ಮುಖ್ಯವಾಗುತ್ತೆ. ಅದರಲ್ಲೂ ಮೈಸೂರು ಮೃಗಾಲಯ ದೇಶದ ಇತರ ಮೃಗಾಲಯಗಳಿಗೆ ಹೋಲಿಸಿದ್ರೆ ಮಾದರಿಯಾಗಿದೆ. ಇಲ್ಲಿನ ಜೈವಿಕ ಸುರಕ್ಷತಾ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಉದಾಹರಣೆಗೆ ಎಂಟ್ರೆನ್ಸ್, ಸಾವಿರಾರು ಜನಗಳು ಬರ್ತಾರೆ. ಸಾವಿರಾರು ಜನಗಳು ಬಂದಾಗ ಮೃಗಾಲಯದಲ್ಲಿ ಸೋಂಕನ್ನು ತೊಗೊಂಬರ್ಬೋದು. ಹಾಗಾಗಿ ಏನು ಮಾಡ್ತೀವಿ, ಎಂಟ್ರೆನ್ಸಲ್ಲಿ ಸೋಂಕು ನಿವಾರಕ ದ್ರಾವಣವನ್ನು ತುಳಿದು ಬರೋವಂಥದ್ದು, ಆಮೇಲೆ ಪ್ರತಿಯೊಂದು ಪ್ರಾಣಿ ಗೃಹಗಳನ್ನು ನಮ್ಮ ಸಿಬ್ಬಂದಿ ವರ್ಗದವರು ಒಳಗಡೆ ಹೋಗಬೇಕಾದ್ರೆ ಅಲ್ಲಿರೋಂತಹ ಸೋಂಕು ನಿವಾರಕ ದ್ರಾವಣವನ್ನು ತುಳಿದು ಹೋಗೋವಂಥದ್ದು, ಹಾಗೆ ಪ್ರತಿಯೊಂದು ಹಂತದಲ್ಲೂ ನಾವು ಈ ಒಂದು ಸುರಕ್ಷತಾ ಕ್ರಮವನ್ನು ಹಾಕ್ಕೊಳ್ತೀವಿ. ಕಾಲನ ಕಾಲಕ್ಕೆ ಏನು ಮಾಡ್ತೀವಿ, ರಜೆ ಇರೋವಂತಹ ಟೈಮಲ್ಲಿ ಇಡೀ ಮೃಗಾಲಯವನ್ನೇ ಸೋಂಕು ದ್ರಾವಣವನ್ನು ಸ್ವಚ್ಛ ಮಾಡ್ತೀವಿ. ಉದಾಹರಣೆಗೆ ಕಾಲನ ಕಾಲಕ್ಕೆ ಈಗ ಎಷ್ಟೋ ಸಂದರ್ಭದಲ್ಲಿ ಬೇರೆ ಕಡೆ ಕಾಯಿಲೆ ಬರ್ತಾ ಇದೆ, ಬೇರೆ ಕಡೆ ತೊಂದರೆ ಇದೆ, ಸುತ್ತಮುತ್ತ ಕಾಲುಬಾಯಿ ಜ್ವರ ಇದೆ ಅಥವಾ ಇನ್ನೊಂದು ಯಾವುದೋ ಬೇರೆ ನಾಡಿನ ಇತರ ಪ್ರಾಣಿಗಳು ಏನಿದೆ ಅಂತಂದರೆ ಮೃಗಾಲಯದಲ್ಲಿ ನಾವು ಆದ್ಯತೆ ಕೊಟ್ಕೊಳ್ತೀವಿ. ಇಡೀ ಮೃಗಾಲಯವನ್ನೇ ನಾವು ಸೋಂಕು ನಿವಾರಕ ದ್ರಾವಣದಿಂದ ಸ್ವಚ್ಛಗೊಳಿಸ್ತೀವಿ. ಜೊತೆಗೆ ರೋಗಗ್ರಸ್ತ ಪ್ರಾಣಿಗಳನ್ನ ಸಪ್ರೇಟ್ ಮಾಡ್ಕೊಂಬಿಡ್ತೀವಿ. ಅದಕ್ಕೆ ಆದಂತಹ ಸಪ್ರೇಟ್ ರೂಮ್ ಕೊಠಡಿಗಳಿರ್ತವೆ, ಅವುಗಳಲ್ಲಿ ಅವನ್ನ ಚಿಕಿತ್ಸೆ ಮಾಡಿಕೊಂಡು ರೋಗ ಹರಡದೇ ಇದ್ದಾಗೆ ನಾವು ಸಾಕಷ್ಟು ಕಠಿಣ ಕ್ರಮಗಳನ್ನ ತಗೊಳ್ತೀವಿ. ಈಗ ಆಗಲೇ ಹೇಳಿದ್ರಿ, ಸಾಕು ಪ್ರಾಣಿಗಳಿಗೂ ಇವಕ್ಕೂ ವ್ಯತ್ಯಾಸ ಇದೆ. ಸಾಮಾನ್ಯ ಮನುಷ್ಯರು ಕೂಡ ಇದನ್ನು ಸಾಕೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಪರಿಸ್ಥಿತಿ ನಮ್ಮಲ್ಲಿ ಈಗ ನಮ್ಮ ನಡುವೆ ಇದೆ. ಕಾನೂನು ಅಷ್ಟು ಕಠಿಣವಾಗಿರೋದ್ರಿಂದ ಈಗ ಈ ಥರ ಸಾಕೋದ್ರಿಂದ ಅಂದರೆ ಒಂದು ರೀತಿ ಸಾಕು ಪ್ರಾಣಿಗಳ ಥರನೇ ಮೃಗಾಲಯಗಳಲ್ಲಿ ನಾವು ವನ್ಯಜೀವಿಗಳನ್ನು ನಾವು ಕಾಣ್ತಾ ಇರ್ತೇವೆ. ಹೀಗಿದ್ದಾಗ ನೀವು ಆ ಸಾಕು ಪ್ರಾಣಿಗಳ ರೀತಿಯಲ್ಲೇ ಅದನ್ನು ವ್ಯವಹರಿಸೋಕೆ ಸಾಧ್ಯ ಆಗುತ್ತಾ ಅಥವಾ ವನ್ಯಜೀವಿಗಳ ಥರನೇ ನೀವು ಟ್ರೀಟ್ ಮಾಡೋಕ್ಕಾಗತ್ತಾ ಅದನ್ನು? ಇಲ್ಲ ಸರ್, ಸಾಕು ಪ್ರಾಣಿಗಳ ಥರ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಸಾಕು ಪ್ರಾಣಿಗಳಲ್ಲಾದರೆ ರೈತನಿಗೆ ಅಥವಾ ಪಶುವೈದ್ಯ ನೇರವಾಗಿ ಅದಕ್ಕೆ ಆಕ್ಸೆಸ್ ಇರುತ್ತೆ. ಅವ್ರನ್ನ ರೀಚ್ ಆಗ್ಬೋದು, ಅವುಗಳನ್ನ ಮುಟ್ಟಬೋದು, ಅವುಗಳನ್ನ ಪರೀಕ್ಷಿಸ್ಬೋದು, ಒಂದು ಯಾವುದೇ ರೀತಿ ಎಕ್ಸಾಮಿನ್ ಮಾಡ್ಬೋದು. ಆದರೆ ಮೃಗಾಲಯದ ಪ್ರಾಣಿಗಳನ್ನ ಮುಟ್ಟೋಕ್ಕಾಗೋದಿಲ್ಲ. ಒಂದು ಇಲ್ಲ ಕ್ರೂರವಾದ ಇದು ಏನೋ ಅವುಗಳ ವೈಲ್ಡ್ ನೇಚರ್, ಅವುಗಳಲ್ಲಿರುವಂತಹ ನೇಚರಿಂದ ನೋಡಂತಹ ಪಶುವೈದ್ಯರಿಗೆ ಅಪಾಯಕಾರಿ ಆಗ್ಬೋದು, ಅಥವಾ ಮಾನವರನ್ನ ನೋಡಿಕೊಂಡು ಅವೇ ತಮಗೆ ತಾವೇ ಅಪಾಯವನ್ನು ತಂದುಕೊಳ್ಬೋದು. ಹಾಗಾಗಿ ತುಂಬ ಅತ್ಯುತ್ತಮ ಒಂಥರ ಏನಲ್ತಾರೆ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ವ್ಯವಹಾರ ಮಾಡಬೇಕಾಗತ್ತೆ. ಉದಾಹರಣೆಗೆ ಅವಕ್ಕೆ ಆದಂತಹ ಸೆಪ್ರೇಟ್ ಸ್ಕಿಲ್ಗಳನ್ನ ನಾವು ಕಲಿಬೇಕಾಗತ್ತೆ. ಉದಾಹರಣೆಗೆ ವ್ಯಾಕ್ಸಿನ್ ಎಲ್ಲ ಅಂತಂದರೆ ಪ್ರಾಣಿಗಳಲ್ಲಾದರೆ ಮೂಗು ದರ ಇಟ್ಕೊಳ್ತಾರೆ, ಡಾಕ್ಟ್ರು ಬಂದು ಪೃಷ್ಠಭಾಗಕ್ಕೋ ಅಥವಾ ಕುತ್ತಿಗೆ ಭಾಗಕ್ಕೋ ಇಂಜೆಕ್ಷನ್ ಹಾಕ್ತಾರೆ ಅಥವಾ ಆ ಥರ ಹೇಳ್ತಾರೆ. ಆದರೆ ಇಲ್ಲಿ ಬೇರೆ ಬೇರೆ ಟೆಕ್ನಿಕ್ ಇರುತ್ತೆ. ನಾವು ಇಂಜೆಕ್ಷನ್ ಕೊಡಬೇಕಂದ್ರೆ ಡಾಟಿಂಗ್ ಗನ್ ಅಂತ ಸಪ್ರೇಟ್ ಡಾಟಿಂಗ್ ಗನ್ ಇರುತ್ತೆ, ಅದರಲ್ಲಿ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಅದರಲ್ಲಿ ಒಂದು ಸ್ವಲ್ಪ ಪಶುವೈದ್ಯರು ಸ್ವಲ್ಪ ಪರಿಣಿತಿ ಪಡೆದಿರಬೇಕು, ಅಂದರೆ ಸರಿಯಾದಂತಹ ಗುರಿಯನ್ನು ಹೊಂದಿರಬೇಕು. ಜೊತೆಗೆ ವ್ಯಾಕ್ಸಿನ್ ಮಾಡೋಂತಹ ಗುರಿ ಒಂದಾಗ ಆಯಕಟ್ಟಿನ ಅಥವಾ ಅಪಾಯದ ಜಾಗಗಳಲ್ಲಿ ಬೀಳದೆ ಇದ್ದ ಹಾಗೆ ಎಚ್ಚರಿಕೆ ವಹಿಸಬೇಕು, ಅಥವಾ ಹೊಡೆದಂತಹ ಸಂದರ್ಭದಲ್ಲಿ ಗಾಬರಿಗೊಂಡು ಓಡಿದಾಗ ಅವುಗಳು ಮುಗ್ಗರಿಸಿ ಬೀಳೋಂಥ ಸಾಧ್ಯತೆ ಇರುತ್ತೆ, ಎಡು ಬೀಳೋದು, ಹಳ್ಳಗಳಲ್ಲಿ ಬೀಳ್ಬೋದು. ಅವನ್ನೆಲ್ಲ ಎಚ್ಚರಿಕೆ ವಹಿಸಿ ತುಂಬ ಏನು ಸೂಕ್ಷ್ಮವಾಗಿ ಪ್ರಾಣಿಗಳನ್ನ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಬೇರೆ ಬೇರೆ ರೀತಿಯಂತಹ ಸ್ಕಿಲ್ಗಳಿರ್ತವೆ ಸಹ, ಅದ್ರಗ ಬೇಕಾದಂತಹ ಒಂದು ಕಲೆಯನ್ನು ರೂಢಿಸ್ಕೊಂಡು ಆ ರೀತಿ ವ್ಯವಸ್ಥೆ ಮಾಡ್ತಾರೆ. ಕೆಲವೊಂದು ಪ್ರಾಣಿಗಳನ್ನ ನಾವು ನೇರವಾಗಿ ಅಲ್ಲಿ ಅಂದರೆ ಆನೆಗಳಲ್ಲಿ ಸ್ವಲ್ಪ ಪಳಗಿಸಿರ್ತಾರೆ, ಅದರಲ್ಲಿ ನಾವು ಓರಲಿ ಬಾಯಿ ಮೂಲಕ ಕೊಡ್ತೇವೆ, ಕಾವಾಡಿ ಅವ್ರ ಮೂಲಕ ಕೊಡ್ತಾರೆ. ಕೆಲವೊಮ್ಮೆ ತುಂಬ ಒಡನಾಟದಿಂದ ಕೆಲವೊಂದ್ಸಲ ಕೆಲವೊಂದು ಪ್ರಾಣಿಗಳ ಜೊತೆ ಇವ್ರ ಯಾರಿಗೆ ನಮ್ಮ ಸಾಕು ಪ್ರಾಣಿ ಪರಿಪಾಲಕರಿಗೆ ಸ್ವಲ್ಪ ಬಾಂಧವ್ಯ ಇರುತ್ತೆ, ಅವರು ಅವುಗಳನ್ನು ನಾವು ಕೊಟ್ಟಂತಹ ಔಷಧಿಗಳನ್ನ ಆಹಾರದ ಮೂಲಕ ಕಳಿಸ್ತಾರೆ, ಅಥವಾ ಅದಕ್ಕೆ ಆದಂಥ ಸ್ಕ್ವೀಸ್ ಕೇಜ್ ಅಂತ ಬರ್ತವೆ, ಸಪ್ರೇಟ್ ಕೇಜ್ಗಳು ಟ್ರೀಟ್ಮೆಂಟ್ ಮಾಡೋದಕ್ಕೇ ಸಪ್ರೇಟ್ ಕೇಜ್ಗಳಿರ್ತಾರೆ, ಅದನ್ನು ಉಪಾಯವಾಗಿ ಆ ಕೇಜ್ಗಳಲ್ಲಿ ಹಾಕ್ಕೊಂಡು ಅದರಲ್ಲೂ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಹಾಗಾಗಿ ಮಾಂಸಾಹಾರಿ ಪ್ರಾಣಿಗಳಾದರೆ ಮೈ ಮರೆಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಕೂಡ ಇರುತ್ತೆ, ಸಾಮಾನ್ಯ ಇರುತ್ತೆ. ಹೌದೌದು. ಈಗ ಸಾಮಾನ್ಯವಾಗಿ ಕಾಡಲ್ಲಾದರೆ ಪ್ರಾಣಿಜನ್ಯ ವೇಸ್ಟೇಜ್ ಅಂತ ಏನಿರುತ್ತೋ ಅದನ್ನೆಲ್ಲ ಕಾಡಿಗೆ ಅನುಕೂಲಕರವಾಗಿ ಅದು ಪರಿವರ್ತನೆ ಆಗ್ತಾ ಇರುತ್ತೆ, ಕಾಡು ಮತ್ತೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಈ ಮೃಗಾಲಯಗಳಲ್ಲಿ ಸೃಷ್ಟಿಯಾಗುವಂಥ ಈ ವೇಸ್ಟೇಜ್ ಇದೆಯಲ್ಲ, ಅವುಗಳ ಗೊಬ್ಬರ ಅಥವಾ ಇತರೆ ವೇಸ್ಟೇಜ್ಗಳನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ. ಸರ್, ಸಸ್ಯಾಹಾರಿ ಪ್ರಾಣಿಗಳಂತ ಒಂದು ಮಲವನ್ನು ಅಥವಾ ಹಿಕ್ಕೆಗಳನ್ನು, ಪಕ್ಷಿಗಳದ್ದು ಅಥವಾ ಜಿಂಕೆಗಳು, ಆನೆ, ಈ ಗೊಬ್ಬರವನ್ನು ಎರೆ ಗೊಬ್ಬರವಾಗಿ ಬಳಸ್ಕೊಳ್ತಾರೆ ಸರ್. ಪರಿವರ್ತನೆ ಅದು ಅತ್ಯಂತ ಯಶಸ್ವಿಯಾಗಿ ಮೈಸೂರು ಮೃಗಾಲಯದಲ್ಲಿ ನಡೀತಾ ಇದೆ. ಸಾಕಷ್ಟು ಅದಕ್ಕೆ ಬೇಡಿಕೆನೂ ಇದೆ. ಅತ್ಯಂತ ಶುದ್ಧವಾದಂಥ ಅಲ್ಲಿ ಬಿಡುವಂತಹ ತರಗೆಲೆಗಳಿರ್ಬೋದು, ಒಣ ಇದಿರ್ಬೋದು, ಸಸ್ಯ ವೇಸ್ಟ್ ಇರ್ಬೋದು, ಪ್ರಾಣಿಗಳ ಮಲಮೂತ್ರಗಳಿರ್ಬೋದು, ಅವನ್ನೆಲ್ಲವನ್ನು ಒಂದು ಕ್ರಮಬದ್ಧವಾಗಿ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಸಂಗ್ರಹಿಸಿ ಅವುಗಳನ್ನು ಎರೆ ಗೊಬ್ಬರವಾಗಿ ಪರಿವರ್ತಿಸಿ ಅದನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಮೈಸೂರು ಮೃಗಾಲಯದಲ್ಲಿದೆ. ಈಗ ಕೇರ್ಗಳಿಯ ಪುನರ್ವಸತಿ ಕೇಂದ್ರದ ಬಗ್ಗೆ ಹೇಳಿದ್ರಿ, ಅಲ್ಲಿ ನಿರ್ವಹಣೆ ಹೇಗಿರುತ್ತೆ? ಯಾಕೆಂದರೆ ಅದು ಸಾಮಾನ್ಯವಾಗಿ ಕಾಡಿನ ಪರಿಸರದಲ್ಲೇ ಹುಟ್ಟಿ ಬೆಳೆದಂಥ ಮತ್ತು ಆ ಪರಿಸರವನ್ನೇ ಅವಲಂಬಿಸ್ಕೊಂಡಿರುವಂಥ ಪ್ರಾಣಿಗಳನ್ನೇ ಹೆಚ್ಚಾಗಿ ತೊಂದರೆಗೀಡಾದಂಥ ಪ್ರಾಣಿಗಳನ್ನ ತೊಗೊಂಡು ಬಂದು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಹೇಗಿರುತ್ತೆ ಅಲ್ಲಿ? ಸರ್, ತುಂಬ ಜನ ಕೇಳ್ತಾರೆ ಮೈಸೂರು ಮೃಗಾಲಯ ಶಿಫ್ಟ್ ಆಗೋಯ್ತಾ, ಅಲ್ಲೊಂದು ಝೂ ಇದೆಯಲ್ಲ, ಅಲ್ಲೊಂದು ಝೂ ಆಗುತ್ತಾ, ಜನಕ್ಕೆ ಅದಕ್ಕೆ ಎಂಟ್ರೆನ್ಸ್ ಇದೆಯಾ ಅಂತ. ನನಗೂ ಕುತೂಹಲ ಇದೆ, ಅದು ಝೂ ತರ ಟ್ರೀಟ್ ಮಾಡ್ತಾರೋ ಅಥವಾ ಝೂ ತರನೇ ನಿರ್ವಹಣೆ? ಇಲ್ಲ ಇಲ್ಲ ಸರ್, ಅಲ್ಲಿಗೆ ಯಾರಿಗೂ ಎಂಟ್ರೆನ್ಸ್ ಇಲ್ಲ, ತುಂಬ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಟು ದ ಪಬ್ಲಿಕ್, ಅಂದರೆ ಸಾರ್ವಜನಿಕರಿಗೆ ಸಂಪೂರ್ಣ ನಿಷಿದ್ಧವಾಗಿರುತ್ತೆ. ಅಂದರೆ ಅಲ್ಲಿ ಸಹಜವಾದಂತಹ ಪ್ರಾಕೃತಿಕ ಒಂದು ವಾತಾವರಣನ ಅಲ್ಲಿ ಪ್ರಾಣಿಗಳಿಗೆ ನೀಡಲಾಗಿದೆ. ಅಲ್ಲಿ ಹುಲಿಗಳು, ಚಿರತೆಗಳು, ಕಾನ್ಫ್ಲಿಕ್ಟಿಂದ ಬಂದಂತಹ ಹುಲಿಗಳು, ಚಿರತೆಗಳು ಎಲ್ಲವೂ ಇರ್ತವೆ. ಮತ್ತು ಸುಮಾರು ಮೈಸೂರಿನ ಮೃಗಾಲಯದಲ್ಲಿರುವಂತಹ ಎಕ್ಸೆಸ್ ಏನು ಜಾಸ್ತಿ ಏನಾದ್ರು ಇದ್ದಾಗ ಅಥವಾ ಬೇರೆ ಬೇರೆ ಕಾರಣಕ್ಕೆ ಕೆಲವು ಅನಿಮಲ್ಸ್ಗಳನ್ನ ಅಲ್ಲಿಡ್ತೀವಿ. ಅವುಗಳಿಗಿನ್ನ ಎಷ್ಟು ಪ್ರಾಣಿ ಪರಿಪಾಲಕರು ಮತ್ತು ಪಶುವೈದ್ಯರು ಅಗತ್ಯ ಬಿದ್ದರೆ ಉನ್ನತ ಅಧಿಕಾರಿಗಳು ಮಾತ್ರ ಅದನ್ನು ನೋಡ್ತಾರೆ ಹೊರತು ಉಳಿದವ್ರಿಗೆ ಯಾರಿಗೂ ಪ್ರವೇಶ ಇಲ್ಲ. ಅದೊಂದು ಪುನರ್ವಸತಿ ಕೇಂದ್ರ, ಪುನರ್ವಸತಿ ಕೇಂದ್ರ ಅಂತ ಗೊತ್ತಿರುತ್ತಲ್ಲ ನಿಮಗೆ, ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ಅತ್ಯಂತ ಸುಸಜ್ಜಿತವಾಗಿ ಇರೋದು ಅಂತಂದರೆ ಚಾಮುಂಡಿ ಪುನರ್ವಸತಿ ಕೇಂದ್ರ ಕೂರ್ಗಳ್ಳಿ ಅಂತ ಹೇಳ್ಬೋದು. ಪುನರ್ವಸತಿ ಅಂದರೆ ಅವುಗಳಿಗೆ ಟ್ರೀಟ್ಮೆಂಟ್ ಮಾಡುವಂಥದ್ದು, ಅವುಗಳನ್ನ ಎಚ್ಚರಿಕೆಯಿಂದ ನೋಡ್ಕೊಳ್ಳೋಂಥದ್ದು, ಮತ್ತು ಕಾಡಿನಿಂದ ಗಾಯಗೊಂಡಂತಹ ಹುಲಿಗಳಿಗೆ, ಕಾನ್ಫ್ಲಿಕ್ಟಿಂದ ತುತ್ತಾದಂಥ ಹುಲಿಗಳನ್ನು ಅತ್ಯಂತ ಜೋಪಾನವಾಗಿ ನೋಡ್ಕೊಳ್ಳೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳು, ಪರಿಸರ ವಾತಾವರಣ ಅಲ್ಲಿದೆ. ಹಾಗಾಗಿ ಅಲ್ಲಿ ಅದನ್ನು ನಿರ್ವಹಿಸ್ತಾರೆ, ಪಬ್ಲಿಕ್ಗಂತೂ ಅದು ಸುತರಾಮ ಅಲ್ಲಿ ಪ್ರವೇಶ ಇಲ್ಲ ಸರ್. ಇಲ್ಲ, ಇನ್ನೊಂದು ನನಗೆ ಕುತೂಹಲ ಇರುವಂಥದ್ದು, ಈಗ ಹುಲಿಯ ಒಂದು ತುಂಬ ತೊಂದರೆಗೀಡಾಗಿ ಕಾಡೊಳಗೆ ತೊಗೊಂಡು ಬಂದು ಕೇರ್ಗಳಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಟ್ರೀಟ್ ಮಾಡ್ತೀರಿ, ಆನಂತರ ಏನು ಮತ್ತೆ ಮೃಗಾಲಯಕ್ಕೆ ಶಿಫ್ಟ್ ಮಾಡ್ತಾರೆ ಅಥವಾ ಕಾಡಿಗೆ ಶಿಫ್ಟ್ ಮಾಡ್ತಾರೋ ಅಂತ? ಸರ್, ಅದು ಕೆಲವು ಸಲ ಏನಾಗುತ್ತೆ ಅಂತಂದರೆ ಅದು ತುಂಬ ಯೋಗ್ಯವಾದ ಹುಲಿ ಇದೆ, ನಮಗೆ ಬ್ರೀಡಿಂಗ್ಗೆ ಅವಕಾಶ ಇದೆ ಅಂತಂದಾಗ ತಜ್ಞರು ಮತ್ತು ಉನ್ನತ ಅಧಿಕಾರಿಗಳು ಕೂತ್ಕೊಂಡು ಡಿಸೈಡ್ ಮಾಡಿ ಮೃಗಾಲಯದಲ್ಲಿರುವ ಹೆಣ್ಣು ಹುಲಿ ಅಥವಾ ಗಂಡು ಹುಲಿ ಜೊತೆ ಕಾಡಿನಿಂದ ಬಂದಂಥ ಹುಲಿಗಳನ್ನ ಬಿಟ್ಟು ಅದರಿಂದ ನಾವು ಮರಿಗಳನ್ನು ಪಡೆಯುವಂತಹ ಸಾಧ್ಯತೆಯೂ ಇರುತ್ತೆ. ಇಲ್ಲ, ಅವುಗಳಿಗೆ ಅವು ತುಂಬ ಅದು ಬ್ರೀಡಿಂಗ್ಗೆ ಯೋಗ್ಯ ಇಲ್ಲ ಅಂತಂತಂದಾಗ ಏನಾಗುತ್ತೆ, ಅದನ್ನು ಹಾಗೆ ಇಟ್ಕೊಳ್ತೇವೆ. ಜೊತೆಗೆ ತುಂಬ ಹೆಚ್ಚಾಯಿತು ಅಂತಂದರೆ ಅಲ್ಲೆಲ್ಲ ಏನಾದರೂ ಒಂದು ಪಳಗಿದ್ರೆ ಅಥವಾ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಅನುಕೂಲವಾಗಿದ್ದರೆ ಬೇರೆ ಮೃಗಾಲಯಗಳಿಗೂ ಕೊಡುವಂತಹ ಸಾಧ್ಯತೆ ಇರುತ್ತೆ. ಅದು ಏನು ಅಂತಂದರೆ ಅವುಗಳ ಪರಿಸ್ಥಿತಿ, ಅವುಗಳು ಹೇಗೆ ಹೊಂದ್ಕೊಂಡಿದ್ದಾವೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಬೇಕಾಗುತ್ತೆ. ಸಾಕಷ್ಟು ಅದರ ಚರ್ಚೆ ಮತ್ತು ಅಧ್ಯಯನದ ಮೇಲೆ ಅದನ್ನು ನಿರ್ಧಾರ ಮಾಡ್ತೀರಿ. ಈಗ ಸಂವರ್ಧನೆ ಬಗ್ಗೆ ಹೇಳ್ತಾ ಇದ್ರಿ, ಈಗ ಬ್ರೀಡಿಂಗ್ ಸಂಬಂಧಪಟ್ಟ ಹಾಗೆ, ಈಗ ಬ್ರೀಡಿಂಗ್ ಮಾಡಿಸುವಾಗ ಕೃತಕವಾಗಿ ಮಾಡಿಸ್ತೀರಿ ಅಥವಾ ಸಹಜ ಪರಿಸರದಲ್ಲಿ ಆಗುತ್ತೋ ಅದು? ಸರ್, ಎಲ್ಲ ಮೈಸೂರು ಮೃಗಾಲಯದಲ್ಲಿ ಅಥವಾ ನನಗೆ ಗೊತ್ತಿರೋ ಹಾಗೆ ದೇಶದ ಎಲ್ಲೆಡೆ ಸ್ವಾಭಾವಿಕ ಬ್ರೀಡಿಂಗೇ ನಡೆಯುವಂಥದ್ದು. ಸಹಜವಾದಂತಹ ವಾತಾವರಣವನ್ನು ಆದಷ್ಟು ಕೊಟ್ಟು ಸಹಜವಾದ ಆಹಾರವನ್ನು ಕೊಟ್ಟು ಸಹಜವಾಗಿಯೇ ಮಾಡ್ತೇವೆ. ಆದರೆ ಬ್ರೀಡಿಂಗ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ತೀವಿ ಯಾವ ಗಂಡು ಯಾವ ಹೆಣ್ಣಿಗೆ ಇದಾಗಬೇಕು, ಸೂಕ್ತ ಆಗಬೇಕು. ಉದಾಹರಣೆಗೆ ಜಿರಾಫ್ ಇರ್ತದೆ, ಯಾವ ಗಂಡು ಜಿರಾಫೆ ಯಾವುದಾಗಬೇಕು, ಹೆಣ್ಣು ಜಿರಾಫೆ, ಅದನ್ನೇ ಸಪ್ರೇಟ್ ಬಿಟ್ಕೊಂಡು ನಾವು ಮಾಡ್ತೇವೆ, ಬ್ರೀಡಿಂಗ್ ಮಾಡ್ತೇವೆ. ಹುಲಿಗಳಾಗಿರ್ಬೋದು, ಯಾವ ಹುಲಿ ಗಂಡು ಹುಲಿ ಯಾವುದಾಗಿರ್ಬೋದು, ಹೆಣ್ಣು ಹುಲಿ ಆಗಿರೋ ಯಾವುದಾಗಿರ್ಬೋದು ಅನ್ನೋದು ಆಯ್ಕೆ ನಮ್ಮದಾಗಿರುತ್ತೆ. ಆದರೆ ಸ್ವಚ್ಛಂದ ನಿರ್ಮಲ ಪರಿಸರದಲ್ಲಿ ಸಹಜವಾಗಿ ಅವುಗಳು ಬ್ರೀಡಿಂಗ್ ಆಗ್ತವೆ ಸರ್. ಈಗ ಸಾಮಾನ್ಯವಾಗಿ ನಾವು ಮೃಗಾಲಯಗಳಲ್ಲಿ ನೋಡಿದ್ರೆ ಜಗತ್ತಿನ ಅನೇಕ ಭಾಗಗಳಿಂದ ಪ್ರಾಣಿಗಳು ಇಲ್ಲಿ ತಗೊಂಬಂದು ಅದರ ಸಹಜ ವಾತಾವರಣದಲ್ಲಿ ನಿರ್ಮಿಸೋಕ್ಕೆ ಪ್ರಯತ್ನ ಪಡ್ತಾರೆ. ಬಹುಶಃ ಪ್ರಾಣಿಗಳು ಕೂಡ ಆ ಸಹಜ ವಾತಾವರಣನ ಅನುಭವಿಸ್ತಾವ, ಹೇಗೆ ಅನಿಸುತ್ತೆ ನಿಮಗೆ? ಸರ್, ಸಹಜವಾಗಿ ಅನುಭವಿಸ್ತಾರೆ ಸರ್. ಈಗ ಉದಾಹರಣೆಗೆ ಈಗ ಕೆನಡಾಗೆ ಹೋಗ್ತಾರೆ, ಯಾವತ್ತೂ ಶೀತಲ ವಾತಾವರಣ ಇರೋಂಥದ್ದು, -20 ಇರುತ್ತೆ. ಭಾರತದಲ್ಲಿ ಹೋಗಿರೋರಲ್ಲಿ ಸೆಟ್ಲ್ ಆಗಿಲ್ವೇ, ಮನುಷ್ಯರು ಸೆಟ್ಲ್ ಆಗಿದ್ದಾರೆ. ಅಮೇರಿಕಾ, ಜರ್ಮನಿ, UK ನೀವೆಲ್ಲಿ ಹೋದ್ರೂ -10 ಇದರಲ್ಲೇ ಇರುತ್ತದೆ, ಅಲ್ಲೆಲ್ಲ ಇರ್ತಾರೆ. ಅಲ್ಲಿರೋರು ಇಲ್ಲಿ ಬಂದು 40 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರ್ತಾರೆ. ತುಂಬ ನೈನಿತಾಲಂತಹ ಕೋಲ್ಡ್ ವೆದರ್ಲಿರೋಂಥವ್ರು ರಾಜಸ್ಥಾನದಲ್ಲಿ ಬಂದು ಬದುಕ್ತಾರೆ. ಹಾಗಾಗಿ ಮನುಷ್ಯ ಸ್ವಲ್ಪ ದಿವಸ ಅದಕ್ಕೆ ಅವುಗಳಿಗೆ ಅಡ್ಜಸ್ಟ್ ಆಗದೇ ಇರ್ಬೋದು, ಆಮೇಲೆ ಕ್ರಮೇಣ ಅಡ್ಜಸ್ಟ್ ಆಗ್ತವೆ. ಉದಾಹರಣೆಗೆ ಜರ್ಮನಿಯಿಂದ ಗೊರಿಲ್ಲಾಗಳು ಬಂದಿದ್ದಾವೆ, ಇವು ಅತ್ಯಂತ ಸುಂದರವಾಗಿ ಬದುಕ್ತಾ ಇದ್ದಾವೆ ಸರ್. ಈಗ ನಾನೇ ಎಲ್ಲಿಂದ ಲಾಸ್ಟ್ ಶಿಲಾಂಗ್ ಮೃಗಾಲಯದಿಂದ ಹಿಮಾಲಯನ್ ಬ್ಲ್ಯಾಕ್ ಬೇರ್ ತಂದ್ವಿ. ಅಷ್ಟು ಕೋಲ್ಡ್ ವೆದರ್ನಲ್ಲಿರುವಂಥದ್ದು ಮೈಸೂರಲ್ಲಿ ಅತ್ಯಂತ ಸುಂದರವಾಗಿ ಆಟಾಡ್ಕೊಂಡು ಬದುಕ್ತಾ ಇದ್ದಾವೆ. ಸ್ವಲ್ಪ ದಿವಸಗಳು ಹೌದು ಸತ್ಯ, ಯಾಕೆಂತಂತಂದರೆ ನಾರ್ಮಲ್ ವಾತಾವರಣದಿಂದ ಬಿಟ್ಟು ಸ್ವಲ್ಪ ದಿವಸ ಹೋದಾಗ ಅವಕ್ಕೂ ತೊಂದರೆ ಆಗ್ತವೆ. ಜೊತೇಲಿ ಈಗ ನಮ್ಮ ರೈತ ಬಾಂಧವರು ಮಕ್ಕಳನ್ನ ಜೊತೇಲಿ ಸಾಕ್ಕೊಂಡಿರ್ತಾರೆ, ತಕ್ಷಣ ಹೈಯರ್ ಎಜುಕೇಷನ್ಗೆ ಅವರು ಹಾಸ್ಟೆಲ್ಗೆ ಹೋದಾಗ ಸ್ವಲ್ಪ ಮಕ್ಕಳು ಸ್ವಲ್ಪ ಭಿನ್ನತೆಯನ್ನು ಅನುಭವಿಸ್ತಾರೆ. ಆದರೆ ಅದೇ ರೀತಿ ರೂಢಿ ಆಗಿಬಿಡ್ತಾರಲ್ಲ, ಆ ರೂಢಿಯಾಗುವ ಒಂದು ಏನು ಹೇಳ್ತಾರಲ್ಲ ಅದು ಚೇಂಜ್ ಆಗ್ತಾ ಇರುತ್ತೆ, ಅಡ್ಜಸ್ಟ್ ಆಗ್ತವೆ. ಅಡ್ಜಸ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಾನು ನನ್ನ ಕುತೂಹಲದ ಪ್ರಶ್ನೆ ಇದ್ದಿದ್ದು ಹಾಗಲ್ಲ, ಈಗ ಭಿನ್ನವಾದಂಥ ಪರಿಸರ ಆವಾಸ ಸ್ಥಾನ, ಈಗ ಆಫ್ರಿಕಾ ದೇಶದ ಆವಾಸ ಸ್ಥಾನಕ್ಕೂ ಭಾರತದ ಆವಾಸ ಸ್ಥಾನಕ್ಕೂ ವ್ಯತ್ಯಾಸಗಳಿದೆ. ಈಗ ಅಲ್ಲಿಂದ ತಂದ ನಂತರ ನೇರವಾಗಿ ಮೃಗಾಲಯದಲ್ಲಿ ಆ ವಾತಾವರಣನ ಕ್ರಿಯೇಟ್ ಮಾಡಿ ಅಲ್ಲಿ ಬಿಡ್ತಿರೋ, ಅಥವಾ ಅದಕ್ಕೆ ಅಭ್ಯಾಸ ಆಗೋವರೆಗೂ ಹೊರಗಡೆ ಇಟ್ಕೊಂಡು ಆನಂತರ ಕೆಜಿ ಬಿಡ್ತಿರೋ ಅಂತ? ಸರ್, ಯಾವುದೇ ಹೊರಗಡೆಯಿಂದ ಬಂದಂತಹ ಪ್ರಾಣಿಗಳನ್ನ 21 ದಿವಸದ ತನಕ ಅದೊಂದು ಕ್ವಾರಂಟೈನ್ ಮೆಷರ್ಸ್ ಅಂತಿರುತ್ತೆ. ಯಾವುದೇ ಒಂದು ಹೊರ ಜಗತ್ತಿಗೆ ಅದನ್ನು ಬಿಟ್ಕೊಡೋದಿಲ್ಲ, ಹೊರ ಜಗತ್ತಿನ ಮನುಷ್ಯರು ಯಾರನ್ನೂ ನೋಡೋದಿಲ್ಲ. ಮತ್ತು ಅಂಥ ಸಂದರ್ಭದಲ್ಲಿ ಮೂಲವಾಗಿ ಅವು ಎಲ್ಲಿ ವಾಸಿಸ್ತಿದ್ವೋ ಅದೇ ಒಂದು ಜಗತ್ತನ್ನು ಇಲ್ಲಿ ನಿರ್ಮಾಣ ಮಾಡಿಕೊಡೋದಕ್ಕೆ ಇಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನ, ಪೂರಕ ವ್ಯವಸ್ಥೆಗಳನ್ನ ಮಾಡಿರ್ತೀವಿ. ಅದರಲ್ಲಿ ಅವು ಅಡ್ಜಸ್ಟ್ ಆಗ್ತವೆ ಸರ್, ಚೇಂಜ್ ಮಾಡ್ತೀವಿ. ಅದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀವಿ. ಅದು ಹೀಗೆ ಆ ಥರದ್ದೇನೋ ಸಮಸ್ಯೆ ಆಗಿದ್ದು ಏನಾದರೂ ಉದಾಹರಣೆಗಳಿದೆಯಾ ಇಲ್ಲಿ? ಸಣ್ಣ ಪುಟ್ಟದ್ದು ಕೆಲವು ತಕ್ಷಣ ಬಂದಾಗ ಆಗದಿರೋದುಂಟು, ಆದರೆ ಕಾಲನ ಕಾಲಕ್ಕೆ ಬದಲಾವಣೆ ಆಗಿದ್ದಾವೆ ಮತ್ತು ಸುಸೂತ್ರವಾಗಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇದೆ. ನನ್ನ ಸುಮಾರು ಒಂದು 5 ವರ್ಷದ ಅನುಭವದಲ್ಲಿ ನನಗೆ ಯಾವುದು ಆ ಥರ ಬೇರೆ ಬೇರೆ ಪರಿಸರದಿಂದ ಬಂದಂಥವು ತುಂಬ ತೊಂದರೆ ಅನುಭವಿಸಿರೋದು ನಾನು ಯಾವುದೂ ನೋಡಿಲ್ಲ. ಹಾಗಾಗಿ ಎಲ್ಲವೂ ಅಡ್ಜಸ್ಟ್ ಆಗ್ತವೆ. ಮತ್ತು ಅಲ್ಲಿರುವಂತಹ ವ್ಯವಸ್ಥೆ ಮೈಸೂರು ಮೃಗಾದಲ್ಲಿ ಹೇಗಿದೆ ಅಂತಂದರೆ, ರಾಜರ ಕಾಲದಿಂದ ಬಂದಿರೋಂತಹ ಆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಹೇಳ್ತಾರಲ್ಲ, ಅಂದರೆ ಕೆಲಸದ ಪರಿಸರ, ಎಲ್ಲ ಅಲ್ಲಿರುವಂತಹ ತಜ್ಞ ವೈದ್ಯರಿರ್ಬೋದು, ಅಲ್ಲಿರುವಂತಹ ಪ್ರಾಣಿ ಪಾಲಕರಿರ್ಬೋದು, ಅವರೆಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್. ಅವರೆಲ್ಲ ಆ ಅನಿಮಲ್ಸ್ನ ಟ್ರೀಟ್ ಮಾಡೋ ರೀತಿಯೇ ವಿಭಿನ್ನವಾಗಿರುತ್ತೆ, ಮತ್ತು ಪ್ರತಿಯೊಂದು ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಾಣಿಗಳಿಗೆ ಏನು ಬೇಕು, ಅವುಗಳ ಅವಶ್ಯಕತೆ, ಅವುಗಳ ಆವಾಸ ಸ್ಥಾನ ಹೇಗಿರಬೇಕು ಅನ್ನೋ ತಕ್ಕ ಹಾಗೆಯೇ ನಾವು ವ್ಯವಸ್ಥೆನ ಮಾಡಿರ್ತೇವೆ. ಯಾಕೆಂದರೆ ಒಂದು ಪ್ರಾಣಿನ ನಾವು ಪರಿಪಾಲನೆ ಮಾಡಬೇಕು ಅಂತಂದರೆ ಬರೀ ಅವ್ರಿಗೆ ಅದರ ಆಹಾರ, ಜೀವನ ಕ್ರಮ ಅದಷ್ಟೇ ಅಲ್ಲ, ಅದರ ಲೈಫ್ ಸ್ಟೈಲ್ ಕೂಡ. ಹೌದು ಹೌದು ಹೌದು ಸರ್. ಅದು ಹೇಗೆ ಬದುಕತ್ತೆ, ಹೌದು, ಹೇಗೆ ಬಿಹೇವ್ ಮಾಡುತ್ತೆ, ಇವೆಲ್ಲವೂ ಕೂಡ ನಮ್ಗೆ ಅರ್ಥ ಆಗಿರಬೇಕಾಗುತ್ತೆ ಸರ್. ಒಂದು ಪ್ರಾಣಿಗೂ ಇನ್ನೊಂದು ಪ್ರಾಣಿಗೂ ವ್ಯತ್ಯಾಸಗಳಿರ್ತಾ ಹೋಗುತ್ತೆ. ನೀವು ಆನೆ ನೋಡ್ಕೊಂಡ ಹಾಗೆ ಹುಲಿ ನೋಡೋಕ್ಕಾಗಲ್ಲ, ಅಥವಾ ಹುಲಿ ನೋಡಿದಾಗೆ ಸಿಂಹ ನೋಡೋಕ್ಕಾಗಲ್ಲ. ಹೌದು ಹೌದು. ಯಾಕೆಂದರೆ ಸಿಂಹ ಅನ್ನುವಂಥದ್ದು ಗುಂಪಲ್ಲಿ ಬದುಕುವಂಥದ್ದು, ಕುಟುಂಬ ವ್ಯವಸ್ಥೆ ಇರುವಂಥದ್ದು. ಹುಲಿ ಅನ್ನೋದು ಒಂಟಿಯಾಗಿ ಬದುಕುವಂಥದ್ದು, ಇದರ ಕ್ರಮನೇ ಬೇರೆ ಇರುತ್ತೆ, ಅದ್ರ ಕ್ರಮನೇ ಬೇರೆ. ಅದು ಈಗ ಹುಲಿನೇ ತಗೊಳ್ಳೋಣ. ಈಗ ಮೃಗಾಲಯಗಳಲ್ಲಿ ಹುಲಿಗಳನ್ನ ಒಟ್ಟೊಟ್ಟಿಗೆ ಸಾಕುವಂಥ ಕ್ರಮಗಳಿದ್ದಾವೆ ಅಲ್ವಾ? ಒಟ್ಟಿಗೆ ಒಂದು 8-10 ಹುಲಿಗಳು ಒಟ್ಟಿಗೆ, ಅಥವಾ 5-6 ಹುಲಿಗಳು ಒಟ್ಟಿಗೆ ಇರೋ? ಇಲ್ಲ ಇಲ್ಲ ಸರ್, ಮೃಗಾಲಯಗಳಲ್ಲೂ ಅಷ್ಟೇ, ಒಂಟಿ ಸಾಲಿಟರಿಯಾಗಿಯೇ ಬಿಡೋವಂಥದ್ದು. ಅವುಗಳಲ್ಲಿ ಬೇರೆ ಬೇರೆ ಇರುತ್ತೆ, ಮುಂದ್ಗಡೆ ಎಕ್ಸಿಬಿಟ್ ಏರಿಯಾ ಅಂತ ಇರುತ್ತೆ, ಬ್ಯಾಕ್ಯಾರ್ಡಲ್ಲಿ ಬೇರೆ ಇರುತ್ತೆ. ಒಂದು ಹುಲಿ ವಾರಕ್ಕೆ ಒಮ್ಮೆ ಮಾತ್ರ ಅದು ಇರುತ್ತೆ, ರೊಟೇಷನ್ ತಗೊಳ್ತಾವೆ ಸರ್. ಪ್ರತಿ ದಿವಸ ಬೇರೆ ಬೇರೆ ಹುಲಿಗಳನ್ನು ತೋರಿಸ್ಲಿಕ್ಕೆ ಬಿಡ್ತೀರಿ. ಯಾಕೆಂದರೆ ಹುಲಿ ಅನ್ನುವಂಥದ್ದು ಟೆರಿಟೋರಿಯಲ್ ಪ್ರಾಣಿ. ಹೌದು ಹೌದು, ಭಾಳ ಪಕ್ಕ ಟೆರಿಟೋರಿಯಲ್ ಪ್ರಾಣಿ. ಸಿಂಹ ಅನ್ನುವಂಥದ್ದು ಆಗಲ್ಲ, ಕೌಟುಂಬಿಕ ವ್ಯವಸ್ಥೆ ಇರುವಂಥ ಒಂದು ಪ್ರಾಣಿ. ಹೀಗಿದ್ದಾಗ ಈ ಸರಳ ಕ್ರಮನೂ ಕೂಡ ನಿಮಗೆ ಗೊತ್ತಿರಬೇಕು. ಡೆಫಿನೆಟ್ಲಿ ಗೊತ್ತಿರಬೇಕು ಸರ್. ಅಲ್ಲಿ ನಿರಂತರ ಅಧ್ಯಯನ ಇರುತ್ತೆ. ಏನಾದ್ರು ಒಂದು ಇದ್ದಿದ್ರೆ ಪ್ರತಿಯೊಂದು ಸಲ ಬುಕ್ಗಳು ನೋಡ್ತೀವಿ, ಬೇರೆ ಬೇರೆ ಮೃಗಾಲಯದವ್ರನ್ನ ವಿಚಾರಿಸ್ಕೊಳ್ತೀವಿ, ಬೇರೆ ಬೇರೆ ತಜ್ಞತೆಯನ್ನ ತುಂಬ ಹುಲಿ ಬಗ್ಗೆನೇ ಸಾಕಷ್ಟು ತಿಳ್ಕೊಂಡಿರೋರಿದ್ದಾರೆ, ಆನೆಗಳ ಬಗ್ಗೆ ತಿಳ್ಕೊಂಡಿರೋರಿದ್ದಾರೆ. ಈಗ ಸಿಂಹದ ಬಗ್ಗೆ ನಾವು ಏನಾದ್ರು ವಿಚಾರ ಬೇಕು ಅಂತಂದ್ರೆ ನಾವು ನೇರವಾಗಿ ಗಿರಾರಣ್ಯದಲ್ಲಿರುವಂತಹ ಡಾಕ್ಟರ್ಗಳನ್ನ ಸಂಪರ್ಕಿಸ್ತೀವಿ. ಹುಲಿಗಳ ಬಗ್ಗೆ ನಮ್ಮ ಕರ್ನಾಟಕದಲ್ಲೇ ಜಾಸ್ತಿ ಇರೋದ್ರಿಂದ ವಿ ಆರ್ ಅಥೆಂಟಿಕೇಟೆಡ್, ನಮ್ಮನ್ನು ಅವ್ರು ಕೇಳ್ತಾರೆ. ಆನೆಗಳ ಬಗ್ಗೆ ನಮ್ಮ ಹತ್ರ ಕೇಳ್ತಾರೆ, ಚಿರತೆಗಳ ಬಗ್ಗೆ ನಮ್ಮ ಹತ್ರ ಕೇಳ್ತಾರೆ. ನಾವು ನಂಬರ್ ಒನ್ ಪಾಪ್ಯುಲೇಷನ್ಲಿ ಈಗ ಆನೆ ಚಿರತೆ ಹುಲಿಗಳಲ್ಲಿ ನಾವೇ ಜಾಸ್ತಿ ಇದ್ದೀವಿ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಎಕ್ಸ್ಚೇಂಜ್ ಬೇರೆ ಬೇರೆ ಮೃಗಾಲಯಗಳಲ್ಲಿ ನಾವು ವಿಚಾರಿಸ್ಕೊಳ್ತೀವಿ. ಈವನ್ ನಾವು ಕೆಲವು ಸಲ ನಮ್ಮಲ್ಲಿ ಡಬಲ್ ಆರ್ನ್ ರೈನೋಸೆರೋಸ್ ಬಂದಿತ್ತು, ಅಂದರೆ ಎರಡು ಕೊಂಬಿನ ಗೆಂಡಾ ಮೃಗಗಳು. ನಾವು ನಮಗೆ ಗೊತ್ತಾಗದೆ ಇದ್ದರೆ ಸಿಂಗಾಪುರ್ ಝೂ ಕೇಳ್ತೀವಿ, ಜರ್ಮನಿ ಅವ್ರನ್ನ ಕೇಳ್ತೀವಿ. ನಾಲೆಡ್ಜ್ ಎಲ್ಲರಿಗಿನ್ ಬೇಕಾದ್ರೂ ತಗೋಬಹುದು ಸರ್. ಹಾಗಾಗಿ ಸಂಪರ್ಕ ಮಾಡಿ ಅದನ್ನು ತಿಳ್ಕೊಳ್ತೀವಿ, ಅದರಲ್ಲಿರೋ ಲಿಟ್ರೇಚರ್ಗಳನ್ನ ಓದ್ತೀವಿ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಅವುಗಳಿಗೆ ಸಮಂಜಸವಾದಂತಹ ಟ್ರೀಟ್ಮೆಂಟ್ ಆಗಿರ್ಬೋದು, ಸಮಂಜಸವಾದಂತಹ ವಾತಾವರಣ ಆಗಿರ್ಬೋದು, ಆಹಾರ ಎಲ್ಲಕ್ಕೂ ನಾವು ಸಾಕಷ್ಟು ಪರಿಶ್ರಮ ಕೊಡ್ತೀವಿ ಸರ್. ಮೂಲ ಆವಾಸಸ್ಥಾನ, ಈಗ ಗೆಂಡಾ ಮೃಗಗಳ ಬಗ್ಗೆ ಹೇಳಿದ್ರಿ, ರೈನೋಸಾರಸ್ ಡಬಲ್ ಹಾರ್ನ್ ಅಂತ ಹೇಳಿದ್ರಿ, ಅದ್ರ ಮೂಲ ಆವಾಸಸ್ಥಾನ ಆಫ್ರಿಕನ್ ಕಂಟ್ರೀಸ್. ಹೌದು, ಅಲ್ಲಿಂದ ಬಂದ ನಂತರ ಬಹುಶಃ ಅಲ್ಲಿ ಬದುಕುವಂತ ರೀತಿ ಮತ್ತು ವಾತಾವರಣವನ್ನು ಕಲ್ಪಿಸಿಕೊಳ್ಳುವಂತ ಅವಕಾಶಗಳಿಗಾಗಿ ಅಲ್ಲಿ ಸಂಪರ್ಕಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅಲ್ವಾ. ಹೀಗೆ ನಾನು ಹೇಳ್ತಾ ಇರೋದು ಒಂದು ಒಂದು ಆವಾಸ ಸ್ಥಾನ, ಅವು ಮೂಲ ಆವಾಸ ಸ್ಥಾನಗಳಿರ್ತವೆ, ಏಕೆಂದ್ರೆ ಜೀನ್ಸ್ಗಳಲ್ಲಿ ಅವುಗಳ ಮೂಲ ಆವಾಸ ಸ್ಥಾನದ ಎಲ್ಲ ರೂಪುರೇಷೆಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಅವುಗಳ ಮೂಲ ಆವಾಸ ಸ್ಥಾನವನ್ನು ಹುಡುಕುವಂತ ಒಂದು ಪ್ರಯತ್ನ ಇದರಲ್ಲಿ ಇರುತ್ತಾ? ಸರ್, ಈಗ ನಮ್ಮಲ್ಲಿ ಯಾವುದು ಚಿಂಪಾಂಜಿಗಳು ಅಂತ ಹೇಳಿದ್ರೆ ದಕ್ಷಿಣ ಆಫ್ರಿಕಾ, ನೇರವಾಗಿ ಅವುಗಳನ್ನ ಸರ್ ನಾವು ಕಾಡಿಂದ ತಗೊಂಬರೋದಲ್ಲ, ಅವುಗಳು ಕ್ಯಾಪ್ಟಿವಿಟಿನಲ್ಲಿರ್ತವೆ ಬೇರೆ ಬೇರೆ ಝೂ. ಮೈಸೂರು ಮೃಗಾಲಯ ಹೇಗೆ ಪ್ರಾಣಿಗಳಿರ್ತವೋ ಹಾಗೆ ಈಗ ಡಬಲ್ ಆನ್ ರೈನೋಸರಸ್ ಅಂತ ಹೇಳಿದ್ವಲ್ಲ, ಅದು ನಾವು ಆಫ್ರಿಕಾದಿಂದ ತಂದಂಥದ್ದಲ್ಲ, ಆಫ್ರಿಕಾದಿಂದ ಸಿಂಗಾಪುರ್ ಝೂನವರು ತಗೊಂಬಂದು ಅವರು ಬ್ರೀಡಿಂಗ್ ಮಾಡಿದಂತಹ ಹುಟ್ಟಿದಂತಹ ಮರಿಗಳನ್ನ ಇಲ್ಲಿ ತಗೊಂಬಂದ್ವಿ. ಹಾಗಾಗಿ ಅಲ್ಲಿ ಬ್ರೀಡಿಂಗ್ ಮಾಡಿ ಮೃಗಾಲಯದಲ್ಲೇ ಹುಟ್ಟದಂತಹ ಮರಿಗಳು ಮೃಗಾಲಯಕ್ಕೆ ಹೊಂದ್ಕೊಳ್ತವೆ. ನಾನು ಹೇಳಿದ್ದು ಆ ತರದಲ್ಲ, ನಾನು ಕೇಳಿದ ಪ್ರಶ್ನೆ ಇದೆಯಲ್ಲ, ಅದರ ಮೂಲ ಆವಾಸ ಸ್ಥಾನ ಇದೆಯಲ್ಲ ಆ ಪ್ರಾಣಿಗಳು ಅಲ್ಲಿಗೆ ಸಂಪರ್ಕಿಸಿದ್ರೆ ಬಹಳ ಉತ್ತಮ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಮ್ಗೆ ಬಂದಂತ ಉಡುಗೊರೆಯಾಗಿ ಬಂದಂತ ಪ್ರಾಣಿಗಳ ಮೂಲವನ್ನು ಹುಡುಕೋದಕ್ಕಿಂತ ಪ್ರಾಣಿಗಳ ಮೂಲ ಆವಾಸ ಸ್ಥಾನವನ್ನು ಹುಡುಕೋದು ಅತಿ ಉತ್ತಮ ಅಂತ ನನಗೆ. ಸರಿ ಸರಿ ಸರಿ, ಒಪ್ಕೊಳ್ಬಹುದು. ಚಿಂಪಾಂಜಿ ಆಗ್ಲಿ ಅಥವಾ ಆಫ್ರಿಕನ್ ಕಂಟ್ರೀಸ್ ಇಂದ ತಗೊಂಬಂದಿರುವಂತ ಯಾವುದೇ ಪಬೂನ್ಸ್ ಆಗ್ಲಿ, ಇವೆಲ್ಲವೂ ಕೂಡ ಆಫ್ರಿಕಾ ದೇಶದ ಪ್ರಾಣಿಗಳು. ನೀವು ಜೀನ್ಸ್ ಎಲ್ಲ ಸಾಮಾನ್ಯ ಅಲ್ಲಿಯ ಇದಕ್ಕೆ ಹೊಂದ್ಕೊಂಡಿರುತ್ತೆ. ಬಹುಶಃ ಅದು ನನ್ನ ಉತ್ತಮವಾದ ಸಲಹೆ ಸರ್, ಮಾಡಬಹುದು, ಅದನ್ನು ಮಾಡಬಹುದು. ಸರಿ ಸರ್, ನೀವು ಶಿಕ್ಷಣ ಮತ್ತು ಸಂರಕ್ಷಣೆ ವಿಧಾನ ಮತ್ತು ಸಂವರ್ಧನೆ ಮತ್ತು ಪುನರ್ವಸತಿ ಇದ್ರ ಬಗ್ಗೆ ಎಲ್ಲ ಹೆಚ್ಚು ಸಾಕಷ್ಟು ಮಾಹಿತಿ ದಾಖಲೆಗಳನ್ನ ಕೊಡ್ತಾ ಹೋದ್ರಿ. ಇನ್ನಷ್ಟು ಹೆಚ್ಚು ಕುತೂಹಲಕರವಾದಂತಹ ಅಂಶಗಳು ಮೃಗಾಲಯಗಳಲ್ಲಿ ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಪ್ರಾಣಿಗಳು, ಕಾಡು ಪ್ರಾಣಿಗಳು ಅಂತಂದರೆ ನಮಗೆ ಕುತೂಹಲ, ಕಾಡೇ ನಮಗೆ ದೊಡ್ಡ ಕುತೂಹಲ. ಹಾಗಾಗಿ ಅದ್ರ ಜೊತೆಗೆ ಪ್ರಾಣಿಗಳು ಅಂತಂದರೆ ಕುತೂಹಲದ ಒಂದು ವಸ್ತು ಆಗಿದೆ. ನಮ್ಮ ಪುರಾತನ ಕಾಲದಿಂದ ನಮ್ಮ ಅಜ್ಜ ಮುತ್ತಜ್ಜ ಅವ್ರ ತಾತಜ್ಜ ಇವ್ರ ಕಾಲದಿಂದ ಕೂಡ ಈ ಪ್ರಾಣಿಗಳ ಬಗ್ಗೆ ಬಹಳಷ್ಟು ಕುತೂಹಲ ಇರುವಂಥದ್ದು. ಹಾಗಾಗಿ ಅದ್ರ ಬಗ್ಗೆ ಅದರ ಮೃಗಾಲಯಗಳಲ್ಲಿ ಅದನ್ನು ಸಂರಕ್ಷಿಸಿ ಅದನ್ನು ಎಜುಕೇಟಿವ್ ಮಾಡುವಂಥದ್ದು, ಜನಗಳಿಗೆ ತಿಳಿಸ್ಕೊಡುವಂಥ ಒಂದು ಒಳ್ಳೆಯ ಕ್ರಮವನ್ನು ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಅದಕ್ಕಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಮೃಗಾಲಯಗಳಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮತ್ತು ನಿರ್ವಹಣೆಯಲ್ಲಿ ಪಶುವೈದ್ಯರ ಪಾತ್ರವನ್ನು ಕುರಿತು ಕೆಆರ್ ನಗರ ತಾಲೂಕಿನ ಪಶುವೈದ್ಯಾಧಿಕಾರಿಗಳು ಹಾಗೂ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಬಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಪಶುರಂಗ ಕಾರ್ಯಕ್ರಮದಲ್ಲಿ ಶಾಖದ ಒತ್ತಡದಿಂದ ಜಾನುವಾರುಗಳ ಮೇಲಿನ ದುಷ್ಪರಿಣಾಮಗಳು ಹಾಗೂ ಅದರ ನಿಯಂತ್ರಣಗಳನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಸುಂಡವಾಳು ಪಶು ಚಿಕಿತ್ಸಾಲಯದ ಪಶುವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿದ್ಯಾಲಕ್ಷ್ಮಿ ಜಿಎಂ ಅವರೊಂದಿಗೆ ಸಂದರ್ಶನವಿದೆ. ಪಶುರಂಗ ಪಶುವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ, ಪ್ರಸ್ತುತಿ ಜಿ ಶಾಂತಕುಮಾರ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೆಲವು ಪರಿಸರ ಗೀತೆಯನ್ನು ಕೇಳೋಣ. ಸ್ವರ್ಗವನೇ ಮೂದಲಿಸಿದೆ ಇದರ ಮಾ